ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಐದನೆಯ ಕಂತಿನಲ್ಲಿ ಇಂದು ಸಾವಯವ ಗೊಬ್ಬರ ತಯಾರಿ ಮತ್ತು ಬಳಕೆ, ಈ ವಿಷಯದ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಅರುಣಾಂಬಿಕಾ. ಹಿಂದಿನ ಕಾಲದಲ್ಲಿ ನಾವು ಬೆಳೆಯುತ್ತಿದ್ದ ಹಾಗೂ ಬಳಸುತ್ತಿದ್ದ ಆಹಾರಗಳು ನೈಸರ್ಗಿಕವಾಗಿಯೇ ಇತ್ತು. ಕಾಲಕ್ರಮೇಣ ಮನುಷ್ಯನ ಒಂದು ಜನಸಂಖ್ಯೆ ಕೂಡ ಹೆಚ್ಚಾಗಿ ಆಹಾರ ಬೆಳೆಯುವ ಪ್ರಮಾಣ ಹೆಚ್ಚಾಯಿತು. ಆಗ ನಾವು ಕಂಡುಕೊಂಡ ಒಂದು ವಿಧಾನ ಅಂತ ಹೇಳಿದರೆ ಗ್ರೀನ್ ರೆವಲ್ಯೂಷನ್. ಇದರಿಂದ ಆಹಾರವು ನಿಧಾನಕ್ಕೆ ಹೆಚ್ಚಾದರೂ ಭೂಮಿಯ ಫಲವತ್ತತೆ ಬರಡಾಗುವತ್ತ ಸಾಗಿತು. ತಿನ್ನುವ ಬಾಯಿ ಹೆಚ್ಚಾದಂತೆ ನಮ್ಮ ಆಸೆ ಬುರುಕತನವೂ ಹೆಚ್ಚಾಯಿತು. ಕೊನೆಗೆ ಭೂಮಿ ತನ್ನ ಸಾರವನ್ನು ಕಳಕೊಳ್ಳುತ್ತಾ ಮರಳುಗಾಡಾಗಲಿಕ್ಕೆ ಶುರುವಾಯಿತು. ಕಟ್ಟಡಗಳ ಸಂಖ್ಯೆ ಏರಿತು. ಮನುಷ್ಯನು ತನ್ನ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯಲು ಪ್ರಾರಂಭಿಸಿದ. ಈ ಭೂಮಿಗೆ ಮತ್ತೆ ಹೊಸ ಚೈತನ್ಯ ತುಂಬಲು ಬಳಕೆಗೆ ಯೋಗ್ಯವಾದ ಆಹಾರದ ಉತ್ಪಾದನೆಗಾಗಿ ನಾವು ಬದಲಾಗಲೇಬೇಕು. ಅದಕ್ಕಾಗಿ ನಮ್ಮ ಪಟ್ಟಣಗಳಲ್ಲಿ ಸಾಧ್ಯವಾದ ಅಷ್ಟು ಮಟ್ಟಿಗೆ ತಾರಸಿಗಳಲ್ಲಿ ತೋಟವನ್ನು ನಿರ್ಮಾಣ ಮಾಡುವುದು ಅತ್ಯುತ್ತಮವಾದ ಬೆಳವಣಿಗೆಯೇ ಸರಿ. ಸಾವಯವ ರೀತಿಯ ಕೃಷಿಗಾಗಿ ನಾವು ಅನೇಕ ರೀತಿಯ ವಿಧಾನಗಳನ್ನು ಅನುಸರಿಸಿದರೂ ಗೊಬ್ಬರ ತಯಾರಿಯ ವಿಧಾನ ತಿಳಿದುಕೊಳ್ಳಬೇಕಾಗಿರುವಂಥದ್ದು ತೋಟ ಮಾಡುವವನ ಕರ್ತವ್ಯವಾಗಿದೆ. ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯಗಳನ್ನು ಕಳಿಸಿ ಮಾಡುವ ಗೊಬ್ಬರ ವಿಧಾನಕ್ಕೆ ಸಾವಯವ ಗೊಬ್ಬರ ಎನ್ನುವರು. ಗಿಡಗಳಿಗೆ ಬೇಕಾಗುವ ಮುಖ್ಯ ಪೋಷಕಾಂಶಗಳೆಂದರೆ ಸಾರಜನಕ, ರಂಜಕ, ಪೊಟ್ಯಾಶ್. ಇದೇನಿದು ಸಾರಜನಕ? ಸಾರಜನಕವು ಗಿಡಗಳ ಬೆಳವಣಿಗೆಗೆ ಹಾಗೂ ಹಚ್ಚ ಹಸಿರಾಗಿರಲು ಸಹಕಾರಿಯಾಗಿರುತ್ತದೆ. ಇದು ಕಡಿಮೆಯಾದರೆ ಬಿಳಿಚಿಕೊಂಡ ಗಿಡ ಫಲ ಕೊಡುವುದನ್ನು ನಿಲ್ಲಿಸುತ್ತದೆ. ಹಸಿರೆಲೆಗಳಿಂದ, ಪ್ರಾಣಿಗಳ ತ್ಯಾಜ್ಯಗಳಿಂದ, ಎಣ್ಣೆಕಾಳುಗಳ ಹಿಂಡಿಗಳಿಂದ, ಹೊಂಗೆ ಹಿಂಡಿ, ನೆಲಕಡಲೆ ಹಿಂಡಿ, ಬೇವಿನ ಹಿಂಡಿ ಇತ್ಯಾದಿಗಳಿಂದ ಇದನ್ನು ಪಡೆದುಕೊಳ್ಳಬಹುದು. ಇನ್ನು ರಂಜಕ, ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾದಂತಹ ಇದು ಹೂ ಬಿಡಲು, ಬಿಟ್ಟಂತಹ ಹೂ ಕಾಯಿ ಕಟ್ಟಲು, ಉತ್ತಮ ಮಟ್ಟದ ಫಲ ಕೊಡಲು ಇದು ಸಹಕಾರಿಯಾಗಿರ್ತದೆ. ಇದರ ಮೂಲ ಬೋನ್ ಮೀಲ್, ರಾಕ್ ಫಾಸ್ಫೇಟ್ ಅಂದರೆ ಶಿಲಾರಂಜಕ, ಹಟ್ಟಿಗೊಬ್ಬರ ಸ್ವಲ್ಪ ಮಟ್ಟಿಗೆ. ಹಾಗೆ ಇನ್ನೊಂದು ವಿಧಾನ ಇದೆ, ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದೆರಡು ಗಂಟೆಗಳ ಕಾಲ ನೆನೆಸಿ ಆ ನೀರಿನಲ್ಲೂ ರಂಜಕ ಪ್ರಮಾಣ ಅತ್ಯುತ್ತಮವಾಗಿಯೇ ಇದೆ. ಇನ್ನು ಪೊಟ್ಯಾಶ್, ಪೊಟ್ಯಾಶ್ ಗಿಡಗಳ ಆರೋಗ್ಯವರ್ಧನೆಗೆ, ನೀರಿನ ಸಮತೋಲನಕ್ಕಾಗಿ, ರೋಗ ನಿರೋಧಕ ಶಕ್ತಿ ಹೆಚ್ಚಲು, ಬೆಳೆಗಳ ಗಾತ್ರ, ಆಕಾರ, ಬಣ್ಣ ಚೆನ್ನಾಗಿರುವಂತೆ ನೋಡಿಕೊಳ್ಳಲು ಅನುಕೂಲಕರ. ಇದರ ಮೂಲ ಎಲ್ಲಪ್ಪ ಅಂದರೆ ಕಟ್ಟಿಗೆ ಬೂದಿ, ಸುಡುಮಣ್ಣು, ಬಾಳೆದಿಂಡು, ಹಣ್ಣಿನ ಸಿಪ್ಪೆ, ಕರಿಬೇವಿನ ಹಿಂಡಿ ಒಂದು ಸಣ್ಣ ಪ್ರಮಾಣದಲ್ಲಿ ಅದರಲ್ಲಿ ಕೂಡ ದೊರೆಯುತ್ತದೆ. ಹಾಗೆ ಇತರ ಮೈಕ್ರೋನ್ಯೂಟ್ರಿಯಂಟ್ಗಳು ಕೂಡ ಅತಿ ಮುಖ್ಯ. ಅದನ್ನು ಗಿಡಗಳನ್ನು ಸ್ವಲ್ಪ ನಿಧಾನವಾಗಿ ಹೀರಿಕೊಳ್ಳುವುದರಿಂದ ಫೋಲಿಯರ್ ಸ್ಪ್ರೇ ಅಂದರೆ ಹನಿಸಿದರೆ ಉತ್ತಮವಾದಂಥ ಫಲಿತಾಂಶವನ್ನು ಕಾಣಬಹುದು. ಈಗ ಪಟ್ಟಣಗಳಲ್ಲಿ ಕಂಪೋಸ್ಟ್ ತಯಾರಿಕೆಗೆ ಅತೀ ಸುಲಭ ವಿಧಾನವನ್ನು ತಿಳ್ಕೊಳ್ಳೋಣ. ಈ ಕಿಚನ್ ಕಂಪೋಸ್ಟ್ ಮಾಡಲು 1.2.7 ವಿಧಾನ ಅನುಸರಿಸಿದರೆ ಉತ್ತಮವಾದ ಕಂಪೋಸ್ಟ್ ಗೊಬ್ಬರ ದೊರೆಯುತ್ತದೆ. ಏನಿದು 1.27 ಅಂದರೆ ಒಂದು ಪ್ರಮಾಣದ ತ್ಯಾಜ್ಯ ಅಂದರೆ ಕಿಚನ್ ವೇಸ್ಟ್, 2 ಪ್ರಮಾಣದ ಡ್ರೈ ವೇಸ್ಟ್ ಅಂದರೆ ತರಗೆಲೆ ಅಥವಾ ಕೋಕೋಪೀಟ್ ಇತ್ಯಾದಿಗಳು ಅಂದರೆ ಒಣ ವಸ್ತುಗಳು. ಇದನ್ನು ಹೇಗೆ ಮಾಡುವುದಂದರೆ, ಮೊದಲ ಬಾರಿ ಕಂಪೋಸ್ಟ್ ಮಾಡುವಾಗ ಸ್ವಲ್ಪ ಮರದಡಿಯ ಮಣ್ಣು, ಹಳೇ ಮರದಡಿಯ ಮಣ್ಣನ್ನು ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಹಾಕಿ ಪ್ರಾರಂಭಿಸಬೇಕು. ಇದು ಮೈಕ್ರೋಬಿಯಲ್ ಆಕ್ಟಿವಿಟಿಯನ್ನು ಹೆಚ್ಚು ಮಾಡಲು ಅನುಕೂಲಕರವಾಗಿರ್ತದೆ. ಮತ್ತು ಅಡಿಗೆ ಮನೆ ತ್ಯಾಜ್ಯ ಅಂದರೆ ತರಕಾರಿ ಸಿಪ್ಪೆ, ಹಣ್ಣು, ಹಾಳಾದ ಹಣ್ಣುಗಳು, ಹಣ್ಣಿನ ವೇಸ್ಟು, ಎಲ್ಲ ಥರದ ಹಸಿಕಸಗಳನ್ನು ಹಾಕ್ಬೋದು. ಯಾವ ಹಸಿಕಸಗಳನ್ನು ನಾವು ಕಾರ್ಪೊರೇಷನ್ಗೆ ಹಾಕ್ತೇವೋ ಅದನ್ನೆಲ್ಲ ಉಪಯೋಗಿಸ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ಅದರ ಎರಡರಷ್ಟು ಒಣಕಸ ಹಾಕಿದರೆ ಮಾತ್ರ ಉತ್ತಮ ಸಾವಯವ ಗೊಬ್ಬರವು ದೊರೆಯುತ್ತದೆ. ಇನ್ನು ಪ್ರತಿ 7 ದಿನಗಳಿಗೊಮ್ಮೆ ಈ ಕಂಪೋಸ್ಟಿನ ಮಿಶ್ರಣವನ್ನು ಅಡಿಮೇಲು ಮಾಡಲು ಮಾತ್ರ ಮರೆಯಬಾರದು. ಆಗ ಅದರಲ್ಲಿರುವ ಹುಳಗಳಿಗೆ ಸರಿಯಾದ ರೀತಿಯ ಆಹಾರವು ದೊರೆತು ಕಳಿಸಿದ ಗೊಬ್ಬರವು ನಮಗೆ ತಯಾರಾಗಿ ದೊರೆಯುತ್ತದೆ. ಇದನ್ನು 3 ಬಾಲ್ದಿಗಳ ಅಥವಾ 3 ಮಡಿಕೆಗಳ ವಿಧಾನದಲ್ಲಿ ಮಾಡಿದರೆ ಸುಲಭವಾಗಿ ಗೊಬ್ಬರವು ದೊರೆಯುತ್ತದೆ. ಅದನ್ನು ತಾರಸಿಯಲ್ಲಿ ನೆರಳಿನಲ್ಲಿ ಇಡಬೇಕಾದದ್ದು ಅತಿ ಅಗತ್ಯ. ಉತ್ತಮ ಗೊಬ್ಬರ ದೊರೆಯಲು 45 ದಿನಗಳು ಬೇಕಾಗುತ್ತದೆ. ಆದ್ದರಿಂದ 3 ಕುಂಡದ ವಿಧಾನ ಅತಿ ಉಪಯುಕ್ತವಾದಂತಹ ಒಂದು ವಿಧಾನವಾಗಿದೆ. ಈ 3 ಕುಂಡದ ವಿಧಾನ ಏನು ಅಂತ ನೋಡುವ. ಮೊದಲಿಗೆ 2 ಬಕೆಟ್ಗಳನ್ನು ತೆಗೆದುಕೊಂಡು ಅದನ್ನು ಸುತ್ತಲೂ ಸಣ್ಣ ಸಣ್ಣ ತೂತುಗಳನ್ನು ಮಾಡಿಡಬೇಕು. ಹಾಗೆ 3ನೇ ಬಕೆಟ್ ಹಾಗೆ ಇರಲಿ. ಈಗ ಮೊದಲನೇ ಬಕೆಟಿಗೆ 1 ಪ್ರಮಾಣದ ಕಿಚನ್ ವೇಸ್ಟ್, 2 ಪ್ರಮಾಣದ ತರಗೆಲೆ ಅಥವಾ ಡ್ರೈ ಕೋಕೋಪಿಟ್ಗಳನ್ನು ಹಾಕ್ತಾ ಬನ್ನಿ. ಈಗ ಅದರ ಮೇಲೆ ನಮ್ಮ ತಾರಸಿಯ ಹಳೆಯ ಮಣ್ಣುಗಳನ್ನು ಹಾಕಿ ಸಂಪೂರ್ಣ ಮುಚ್ಚಿ, ಅದು ತೆಳುವಾಗಿರಲಿ. ಸ್ವಲ್ಪ ಮಜ್ಜಿಗೆಯನ್ನು ಹಾಕಿದರೆ ಕಳೆಯುವಿಕೆಯ ಪ್ರಮಾಣ ಸ್ಪೀಡಪ್ ಆಗ್ತದೆ. ಈಗ ಸುಮಾರು 15 ದಿನ ಹೀಗೆ ದಿನಾಲೂ ತುಂಬಿಟ್ಟು ಈ ಬಾಲ್ದಿಯನ್ನು ಮುಕ್ಕಾಲಂಶ ತುಂಬಿದಾಗ ಅದನ್ನು ಮತ್ತೆ ಪುನಃ ಬದಲಿಸಿ. ಅಂದರೆ 1ನೆಯ ಬಕೆಟ್ನ ಹಾಗೂ 3ನೆಯ ಬಕೆಟ್ನ ಮಧ್ಯದಲ್ಲಿರುವ 2ನೆಯ ಬಕೆಟನ್ನು ಮೇಲೆ ಮೊದಲಿಗೆ ಇಟ್ಟು ಈ 1ನೆಯ ಬಕೆಟನ್ನು ಕೆಳಗೆ 2ನೆಯ ಬಕೆಟ್ನ ಸ್ಥಾನದಲ್ಲಿ ಕೆಳಗೆ ಇಡಿ. ಈಗ ಮೇಲಿರುವ ಬಕೆಟ್, 2ನೆಯ ಬಕೆಟು ಮೇಲಿರುವಂಥದ್ದು, ಅದು ತುಂಬಿದಾಗ ಮತ್ತೆ 30 ದಿನಗಳಾಗಿರ್ತದೆ. ಹಾಗೆ 1ನೆಯ ಬಕೆಟ್ ಗೊಬ್ಬರ ಕಳೆಯಲು ಪ್ರಾರಂಭಿಸುತ್ತದೆ. ಅದನ್ನು ನೇರವಾಗಿ 3ನೇ ಬಕೆಟಿಗೆ, ಅಂದರೆ ಕೆಳಗಿನ ಬಕೆಟಿಗೆ ಹಾಕಿದರೆ ಪುನಃ 1ನೇ ಬಕೆಟ್ ಮೇಲೆ ಇಟ್ಟರೆ ಈಗ ಜಾಗವೂ ತಯಾರಾಯಿತು, ಕಂಪೋಸ್ಟ್ ಕೂಡ ಉತ್ತಮವಾಗಿರುತ್ತದೆ. ಈಗ ಗುಣಮಟ್ಟಕ್ಕೆ 45ನೇ ದಿನದಲ್ಲೇ ಉತ್ತಮವಾದ ಗುಣಮಟ್ಟದ ಕಂಪೋಸ್ಟ್ ತಯಾರಾಗಿ ನಿಮಗೆ ದೊರಕುತ್ತದೆ. ಇನ್ನು ಇದನ್ನು ಉಪಯೋಗಿಸುವಂಥದ್ದು, ತಿಂಗಳಿಗೆ ಒಮ್ಮೆ ಬುಡದಿಂದ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಇದು ಉತ್ತಮ ರೀತಿಯ ಎಲ್ಲ ಮೇಜರ್ ಮತ್ತು ಮೈನರ್ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೇವೆ ಅದೆಲ್ಲ ದೊರೆಯುತ್ತದೆ. ಅಂದರೆ ಸರಿಯಾದ ರೀತಿಯ ಪೋಷಕಾಂಶಗಳು ದೊರೆಯುತ್ತದೆ. ಇನ್ನು ದ್ರವ ರೂಪದ ಜೀವಾಮೃತವು ವೇಸ್ಟ್ ಡಿಕಂಪೋಸರ್, ಗೋಕೃಪಾಮೃತ, ಪಂಚಗವ್ಯ, ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಕೂಡ ಎಲ್ಲ ಮೇಜರ್ ಮತ್ತು ಮೈನರ್ ಕಂಟೆಂಟ್ಗಳನ್ನು ಗಿಡಗಳಿಗೆ ಪೋಷಣೆಗೋಸ್ಕರ ಕೊಡ್ತಾ ಇರ್ತದೆ. ಈ ರೀತಿ ನಾವು ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಸಮಯಕ್ಕೆ ದೊರಕಿಸಿಕೊಟ್ಟರೆ ಗಿಡಗಳು ಉತ್ತಮವಾಗಿ ಬೆಳವಣಿಗೆ ಹೊಂದಿ ಯೋಗ್ಯ ರೀತಿಯ ಫಸಲನ್ನು ಕೊಡುತ್ತದೆ. ಹೀಗೆ ಸ್ಥಳೀಯ ಸಂಪನ್ಮೂಲಗಳನ್ನೇ ಉಪಯೋಗಿಸಿ ಮಣ್ಣಿನ ಫಲವತ್ತತೆಯನ್ನು ಸ್ಥಿರೀಕರಿಸುತ್ತಾ ಕಾಪಾಡಿಕೊಳ್ಳಬೇಕು. ಮಣ್ಣಿನ ಆರೋಗ್ಯ ಮತ್ತು ಉತ್ಪಾದನೆಯನ್ನು ಕೃಷಿ ತ್ಯಾಜ್ಯಗಳ ಮರುಬಳಕೆಯಿಂದಲೇ ಅಭಿವೃದ್ಧಿಪಡಿಸಿದರೆ ನಮ್ಮ ಪಟ್ಟಣವೂ ಶುಚಿಯಾಗಿರುತ್ತದೆ. ಜೊತೆಗೆ ನಮಗೆ ಅತ್ಯುತ್ತಮ ಮಟ್ಟದ ತರಕಾರಿ ನಮ್ಮ ಕುಟುಂಬದ ಪೋಷಣೆಗೋಸ್ಕರ ದೊರೆಯುತ್ತದೆ. ಮನಸ್ಸಿಗೂ ಅತಿ ಸಂತೋಷವಾಗಿ ಇರಲು ಸಾಧ್ಯವಾಗುತ್ತದೆ. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 5ನೇ ಕಂತಿನಲ್ಲಿ ಸಾವಯವ ಗೊಬ್ಬರ ತಯಾರಿ ಮತ್ತು ಬಳಕೆ ಈ ವಿಷಯದ ಕುರಿತು ಮಾತನಾಡಿದವರು ಶ್ರೀಮತಿ ಅರುಣಾಂಬಿಕಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.

ನಾವು ನಟ್ಟಿನೆಲ್ಲ ಮಾಡಿಸೋದು ಮ್ಯಾನ್ಯುವಲ್ ಆಗಿ ಜನರಿಂದಾನೇ ಮಾಡಿಸೋದು. ಆದ್ರೂ ಜನ ಇಲ್ಲಿ ನಮ್ಮೂರಿನಲ್ಲಿ ಕಡಿಮೆ ಇದ್ದಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ಸಾಲಿಗ್ರಾಮ ಆಮೇಲೆ ಇನ್ನೊಂದು ಹೊಸಾಳ ಆ ಕಡೆ ದೂರ ದೂರದವ್ರನ್ನೆಲ್ಲ ಹೋಗಿ ನಾವೇ ಹೋಗಿ ಕರ್ಕೊಂಡು ಬಂದು ನಾಟಿ ಮಾಡಿಸಿ ಆಮೇಲೆ ಮಧ್ಯಾಹ್ನ ಅವರಿಗೆ ಒಂದು ಗಂಟೆಗೆ ಬಿಟ್ಟು ಊಟ ಮಾಡಿಸಿ ಮನೆಗೆ ಬಿಟ್ಟು ಬರಬೇಕು. ಅದೆಲ್ಲ ತುಂಬಾ ಪ್ರಯತ್ನದ ಕೆಲಸ ಅದನ್ನು. ಆದ್ರಿಂದ ಒಟ್ಟು ಮಾಡ್ತೇವೆ, ಹಿಂದಿನವ್ರು ಮಾಡ್ಕೊಂಬಂದಿದ್ದಾರೆ, ನಮಗೆ ಬೇರೆ ದಾರಿ ಗೊತ್ತಿಲ್ಲ. ಇದು ಇರುವುದರಿಂದ ಮಾಡಲೇಬೇಕು ಅಂತ ಮಾಡ್ತೇವೆ. ಖಾಲಿ ಬಿಟ್ಟರೆ ಅದೊಂಥರ ಅಸಮಾಧಾನ ಇರ್ತದೆ, ಬೇಜಾರ. ಎಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡ್ತಾ ಇದ್ರಿ? ನಾವು ಟೋಟಲ್ ಒಂದು ಹತ್ತೂವರೆ ಎಕರೆ. ಹತ್ತೂವರೆ ಎಕರೆ? ನಿಮ್ಮ ಜಮೀನು ಅಥವಾ ಲೀಸಿ ತಗೊಂಡು ಮಾಡ್ತೀರಾ? ನಮ್ದೇ. ಈಗ ಒಂದು 10-20 ವರ್ಷದ ಹಿಂದೆ ಮಾಡ್ತಾ ಇರುವಂತಹ ಒಂದು ಕೃಷಿ ಪದ್ಧತಿಗೂ ನೀವು ಮಾಡ್ತಾ ಇರುವಂತಹ ಪದ್ಧತಿಗೂ ಏನು ವ್ಯತ್ಯಾಸ ಮಾಡ್ಕೊಂಡಿದ್ರಿ? ಹಾಗೆ ಮುಂಚೆ ನಾವು ಇದರಲ್ಲಿ ಹೋರಿಯಲ್ಲೆಲ್ಲ ಉಳ್ತಿತ್ತು, ಈಗ ಎಲ್ಲ ಫಸ್ಟ್ ಟಿಲ್ಲರ್ ಆಯಿತು, ಆಮೇಲೆ ಟ್ರ್ಯಾಕ್ಟರ್ ಕೂಡ ಇದೆ ನಮ್ಮ ಹತ್ರ, ಟಿಲ್ಲರು ಇದೆ ಟ್ರ್ಯಾಕ್ಟರು ಇದೆ, ಅದರಿಂದ ಎಲ್ಲ ಮಾಡ್ತೇವೆ. ಬೇಗ ಬೇಗ ಕೆಲಸಗಳು ಫಾಸ್ಟ್ ಆಗ್ತವೆ. ಮುಂಚಿನ ಹಾಗೆ ತಿಂಗಳ ಕಟ್ಟಲೆ ಮಾಡ್ತಿತ್ತಲ್ಲ, ಈಗ ಹಾಗೇನಿಲ್ಲ, ಈಗ ಬೇಗ ಫಾಸ್ಟ್ ಆಗ್ತದೆ. ಈಗ ಟ್ರ್ಯಾಕ್ಟರ್ನಲ್ಲಿ ಮಾಡೋದಕ್ಕೂ ಎತ್ತಿನಿಂದ ಉಳುಮೆ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಉಂಟು ಗುಣಮಟ್ಟದಲ್ಲಿ? ಅಲ್ಲ, ಮಣ್ಣು ಕೂಡ ಒಳ್ಳೆ ಇದಾಗ್ತದೆ, ಹದಕ್ಕೆ ಬರ್ತದೆ ಟ್ರ್ಯಾಕ್ಟರ್ ನಲ್ಲಿ ಮಾಡೋದ್ರಿಂದ. ಮುಂಚೆ ಆಳಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಇಡಬಹುದು, ಹಾಗೇನಿಲ್ಲ, ಎಷ್ಟು ಬೇಕೋ ನಮ್ಗೆ ಅಷ್ಟೇ ಇಟ್ಕೊಳ್ಬಹುದು. ಆಮೇಲೆ ಮಣ್ಣು ಒಳ್ಳೆ ಮಿಕ್ಸಿಂಗ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮುಂಚೆ ಆದ್ರೆ ಜಾಸ್ತಿ ಉಳ್ಬೇಕಿತ್ತು, ಅಷ್ಟೆಲ್ಲ ಉಳುವಷ್ಟು ಟೈಮ್ ಸಿಗ್ತಿರ್ಲಿಲ್ಲ ಹೋರಿಯಲ್ಲಿ, ಅದನ್ನು ಪೇಷನ್ಸ್ ಬೇಕು ಅದಕ್ಕೆ ಮಾಡ್ಲಿಕ್ಕೆ ಆತರ. ಈಗಾದ್ರೆ ಅದೊಂದು ಕೆಲಸ ಎಲ್ಲ ಸುಲಭ ಆಗ್ತದೆ. ಈಗ ಒಂದು ಜೊತೆ ಎತ್ತಿನಿಂದ ಉಳುಮೆ ಮಾಡಬೇಕಿದ್ರೆ ಅಥವಾ ಒಂದು ಎಕರೆ ಮಾಡಬೇಕಿದ್ರೆ ಎಷ್ಟು ಟೈಮ್ ತಗೊಳ್ತದೆ, ಎಷ್ಟು ಸಮಯ ಬೇಕಾಗ್ತದೆ? ಒಂದು ಎಕರೆ ಮಾಡ್ಲಿಕ್ಕೆ ಸಾಧಾರಣ ಒಂದು ವಾರಕ್ಕಿಂತ ಜಾಸ್ತಿ ಬೇಕು. ಟ್ರ್ಯಾಕ್ಟರ್ ಆದ್ರೆ ಒಂದು 2 ಗಂಟೆ, ಟ್ರ್ಯಾಕ್ಟರ್ ಆದ್ರೆ ಒಂದು ಒಂದೂವರೆ ಗಂಟೆಯಲ್ಲಿ ಒಂದು ರೌಂಡ್ ಬರ್ತದೆ. ಆಮೇಲೆ ನಾವು ಟೋಟಲ್ ಒಂದು 5 ರೌಂಡ್ ಅದಕ್ಕೆ ಸಾಲ್ ಹೇಳ್ತೇವೆ. 5 ಸಾಲನ್ನ ನಾವು ಒಂದು ನಾಟಿಕ್ಕಿಂತ ಮುಂಚೆ ಅದನ್ನ ಉತ್ತು ರೆಡಿ ಮಾಡಿ, ಭೂಮಿಯನ್ನ ರೆಡಿ ಮಾಡಿ ಆಮೇಲೆ ನಾಟಿ ಮಾಡುದು. ಈಗ ಆ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೇನು ಕ್ರಮವನ್ನು ನೀವು ಕೈಗೊಳ್ತೀರಿ? ಹಟ್ಟಿ ಗೊಬ್ಬರ ಹಾಕುವುದಾಗ್ಬೋದು ಅಥವಾ ಹಸಿರೆಲೆ ಗೊಬ್ಬರ ಹಾಕುವಂತದ್ದಾಗ್ಬೋದು ಅಥವಾ ಬೇರೆ ಏನಾದ್ರು ಅಜೋಲ್ ಅಂತದೇನಾದ್ರು ಬೆಳಿತೀರಾ? ನಾವು ಹೆಚ್ಚಾಗಿ ಹಟ್ಟಿ ಗೊಬ್ಬರ, ಸಾವಯವ ಗೊಬ್ಬರ ಹೇಳ್ತೀರಲ್ಲ ನೀವು, ಅದೇ ಹಟ್ಟಿ ಗೊಬ್ಬರನೇ ಹೆಚ್ಚಾಗಿ ಯೂಸ್ ಮಾಡೋದು. ಕೊಯ್ಲಿಗೆ ಕಡಿಮೆ ಕಡಿಮೆ ಒಂದು 60-70 ಬುಟ್ಟಿಯನ್ನ ಆ ಥರ ಕೊಯ್ಲು ಅಂದ್ರೆ ಒಂದು 10 ಸೆಂಟ್ಸ್ ಜಾಗ, 10 ಸೆಂಟ್ಸ್ ಜಾಗಕ್ಕೆ ಒಂದು ಸಾಧಾರಣ ಒಂದು 30 ಬುಟ್ಟಿ ತರ ಹಾಕ್ತೇವೆ. ಹಾಗೆ ನಾವು ಅದನ್ನ ಅದೇ ತರದಲ್ಲಿ ಮಾಡ್ತಾ ಹೋಗುದು. ಮತ್ತೆ ಲಾಸ್ಟ್ ನಡುವಾಗ ನಾಟಿ ಮಾಡುವಾಗ ಸುಪಲ ಹಾಕ್ತೇವೆ. ಅದರ ನಂತರ ಒಂದು 20 ಡೇಸ್ ಬಿಟ್ಟು ನಟ್ಟು 20 ದಿವಸದ ನಂತರ ಪೊಟ್ಯಾಶ್ ಮತ್ತು ಯೂರಿಯಾವನ್ನು ಸ್ವಲ್ಪ ಇವರು ಕೃಷಿ ಇವರದ ಇಲಾಖೆಯವರದ ಡೈರೆಕ್ಷನ್ ಪ್ರಕಾರ ಸ್ವಲ್ಪ ಸ್ವಲ್ಪ ಹಾಕ್ತೇವೆ, ಮತ್ತೇನು ಹಾಕುದಿಲ್ಲ. ಅಜಲ್ ಅಂತ ಏನಾದ್ರು ಬೆಳಿತೀರಾ? ಇಲ್ಲ ಇಲ್ಲ ಇಲ್ಲ. ಸರಿ, ಈಗ ಉಳುಮೆ ಮಾಡಿದ ನಂತರ ಅದು ನೆಲದ ಒಂದು ಸಮತಟ್ಟು ಮಾಡಬೇಕು ಅಂತ ಹೇಳ್ತೀವಲ್ಲ, ಒಂದು ಜಾರ ಇಳಿಜಾರಾದ್ರೆ ಹೆಚ್ಚು ನೀರು ನಿಲ್ತದೆ, ಇನ್ನೊಂದು ತುದಿಯಲ್ಲಿ ಎತ್ತರ ಆದ್ರೆ ನೀರು ಕಡಿಮೆ ಆಗ್ತದೆ, ಇದರಿಂದ ಏನಾದ್ರು ವ್ಯತ್ಯಾಸ ಗೊತ್ತಾಗ್ತದೆ? ಹೌದು, ನೀರು ನಿಂತ ಜಾಸ್ತಿ ನಿಲ್ಲುವ ಜಾಗದಲ್ಲಿ ಹಾಳಾಗ್ತದೆ ಬೇಸಾಯ, ಒಳ್ಳೇದು ಬರೋದಿಲ್ಲ. ಇಲ್ಲ, ಡೈರೆಕ್ಟ್ ಒಂದೇ ನಾವು ಹೆಚ್ಚಾಗಿ ನಾವು ಉಳುಮೆ ಮಾಡಿ ಅದನ್ನ ಸಮತಟ್ಟಾಗಿಯೇ ಇಡ್ತೇವೆ, ಒಂದೇ ಸೈಡ್ಗೆ ನೀರು ಇಳಿದು ಹೋಗುವಂತ ರೀತಿಯಲ್ಲ, ಅಂತ ಸಿಸ್ಟಮ್ ಅಲ್ಲೇ ಇಡ್ತೇವೆ ನಾವು. ಮತ್ತೆ ಏರ್ತಕ್ಕ ಕೆಲವು ಸಾರಿ ಬರ್ತದೆ, ಬಂದ್ರೆ ಈಗ ಜಾಸ್ತಿ ಮಳೆ ಇರುವಾಗ ಪ್ರಾಬ್ಲಮ್ ಆಗ್ತದೆ, ಬಿಟ್ರೆ ಮತ್ತೆ ಹಾಗೇನಾಗುದಿಲ್ಲ. ಈಗ ಬದಲಿನ ಹಾಗೆ ಈ ಸಾಲು ನಾಟಿ ಮಾಡ್ಲಿಕ್ಕೆ ಆಗ್ತದೆ? ಈಗ ಈಗಿನ ಕೂಲಿ ಆಳುಗಳು ಹಿಡ್ಕೊಂಡು ಈಗ ಸಹ ಮಾಡ್ತಾರಲ್ಲ, ಬಳ್ಳಿ ಹಿಡಿದು ಮಾಡ್ತಾರೆ, ಬಳ್ಳಿ ಹಿಡಿದು ಮಾಡ್ತಾರೆ. ಒಂದೊಂದೇ ನೇಜಿ ನೆಡ್ತಾರ? ಎರಡು ಮೂರು ನೆಡ್ತಾರೆ ಅವರು. ಅದಂದ್ರೆ 12-20 ದಿವಸದ ಒಳಗೆ ಆ ತರದ ಸಿಸ್ಟಮ್ ಮಾಡ್ತಾರೆ. ನಾವು ಮ್ಯಾನ್ಯುವಲ್ ನಟ್ಟಿ ಮಾಡುವವರು ಸಾಧಾರಣ 25 ದಿವಸ ನಂತರ ನೇಜಿನ ಕೀಳ್ತೇವೆ. ಇವರೆಲ್ಲ 12-15 ದಿವಸದೊಳಗೆ ಮಾಡಿ ಆ ತರ ಸಾಲ್ ನಟ್ಟಿ ಮಾಡಿ ಮಾಡ್ತಾರೆ. ಮತ್ತೆ ಮೆಷಿನ್ ನಟ್ಟಿಯವರು ಕೂಡ ಅದೇ ಸಿಸ್ಟಮ್, ಸಾಲ್ ನಟ್ಟಿ ಸಿಸ್ಟಮ್ ಅಲ್ಲೇ ಹೋಗುತ್ತೆ ಮೆಷಿನ್ ನಲ್ಲಿ ನೆಡುವುದು ಕೂಡ. MO4 ತಳಿ ಇದೆಯಾ ಯಾವ್ದು? ನಮ್ಮ ಹತ್ರ MO4 ಇದೆ, ತುಂಬಾ ವರ್ಷದಿಂದ. ಈ ಸಲ ಇನ್ನು ಚೇಂಜ್ ಮಾಡ್ಬೇಕು, ನೋಡ್ಬೇಕು. ಇತ್ತೀಚೆಗೆ ಹೊಸದಾಗಿ ಬಂದಿದೆಯಲ್ಲ, ಅದನ್ನು ಉಪಯೋಗಿಸ್ತೀರಾ? ಇಲ್ಲ, ಮಾಡ್ಬೇಕು, ಈ ಸಲ ಮಾಡ್ಬೇಕು. MO4 ತಳಿಯ ವಿಶೇಷತೆ ಏನು? MO4 ಎಲ್ಲ ಅಕ್ಕಿನೆಲ್ಲ ಎಲ್ಲ ಕಾಯಸ್ ಮಾಡ್ತಿದ್ರು, ಕೆಂಪು ಅಕ್ಕಿ ಒಳ್ಳೇದು ಬರ್ತದೆ ಅಂತ. ಹಾಗೆ ನಾವು ಅದನ್ನು ಅದನ್ನೇ ಬೀಜವಾಗಿ ಇಟ್ಕೊಂಡು ಮಾಡ್ತಾ ಬಂದಿದ್ದೀವಿ. ಇನ್ನು ಈ ಸಲ ಅದ್ರ ಇಳುವರಿ ಎಲ್ಲ ಈಗ ಮೊದಲನೇ ಬರ್ತಾ ಇಲ್ಲ, ಮತ್ತೆ ಸ್ವಲ್ಪ ಸ್ವಲ್ಪ ಮಿಕ್ಸಿಂಗ್ ಬೆರಕೆ ಎಲ್ಲ ಬರ್ತದೆ. ನಮ್ದೇ ಬೀಜ ಇಡೋದ್ರಿಂದ, ನಾವು ಕೃಷಿ ಇಲಾಖೆಯಿಂದ ಬೀಜ ತರಲಿಲ್ಲ, ನಮ್ದೇ ಬೀಜವನ್ನು ಪ್ರತಿ ಸಾರಿ ನಾವಿಟ್ಟು ನಾವೇ ಮಾಡ್ತಿತ್ತು. ನೀ ಸಲ ಕೃಷಿ ಇಲಾಖೆಗೆ ಹೋಗಿ ನೋಡಿ ಮಾಡ್ಬೇಕು. ಈ ಮಣ್ಣಿಗೆ ಮಣ್ಣು ಪರೀಕ್ಷೆ ಮಾಡುದಾಗ್ಬೋದು ಅಥವಾ ಸುಣ್ಣ ಕೊಡೋದಾಗ್ಬೋದು? ಸುಣ್ಣ ಕೊಡ್ತೇವೆ ನಾವು, ಸುಣ್ಣ ಹಾಕ್ತೇವೆ. ಸುಣ್ಣ ಎಕರೆಗೆ ಒಂದು 100 ಕೆಜಿ ಆ ಟೈಪ್ ಕೃಷಿ ಸುಣ್ಣ. ಕೃಷಿ ಯಾವಾಗ ಹಾಕೋದದು? ಅದು ನಾಟಿ ಪೀರಿಯಡ್ ಅಲ್ಲಿ ಮೊದಲೇ ಹಾಕ್ತೇವೆ. ಫಸ್ಟ್ ಉಳ್ತೇವಲ್ಲ, ಆ ಉಳುವ ಪೀರಿಯಡ್ ಅಲ್ಲಿ ಹಾಕ್ತೇವೆ. ಹಸಿರೆಲೆ ಗೊಬ್ಬರ ಅಂತ ಏನಾದ್ರು ಹಾಕ್ತೀರಾ? ಹಸಿರೆಲೆ ಗೊಬ್ಬರನೇ, ನಾನೀಗ ನಿಮ್ಗೆ ಸಾವಯವ ಅಂತ ಹೇಳಿದ್ನಲ್ಲ, ನಮ್ದು ನಾವು ಮನೆ ಹಟ್ಟಿ ಗೊಬ್ಬರ ಅಂದ್ರೆ ಅದು ಹಸಿರೆಲೆ ಹಾಕಿನೇ ಮಾಡುವಂತದ್ದು. ಆಮೇಲೆ ತರಗಲೆ ಕೂಡ ಹಾಕ್ತೇವೆ. ಆಮೇಲೆ ಈಗ ಕಳೆಗಳೆಲ್ಲ ಬರ್ತಾವಲ್ಲ, ಅವುಗಳ ನಿರ್ವಹಣೆ ಎಲ್ಲ ಹೇಗೆ? ಕಳೆಯನ್ನ ತೆಗಿಸ್ತೀವಿ ನಾವು. ಒಂದ್ಸಾರಿ ಈಗ ನಾಟಿ ಆಯ್ತಲ್ಲ, ಆ ನಂತರ 20 ದಿವಸ ಬಿಟ್ಟು ವಾಪಸ್ ಕಳೆ ತೆಗೆದು ವಾಪಸ್ ಸೆಕೆಂಡ್ ಡೋಸ್ ನಾವು ಸಾವಯವ ಇದ್ರದ್ದು ಗೊಬ್ಬರ ಕೊಡ್ತೇವಲ್ಲ, ಫರ್ಟಿಲೈಸರ್ ಇದೆ, ಅದು ಪೊಟ್ಯಾಶ್ ಮತ್ತೆ ಯೂರಿಯಾ, ಅದಾದ ನಂತರ ಕೊಡುದು. ಒಂದೇ ಸಾರಿ ತೆಗೆಯುದು ಕಳೆ. ಹೆಚ್ಚಾಗಿ ನಮ್ಮ ಹತ್ರ ನಾವು ಜಾಸ್ತಿ ಉಳಿ ಅದನ್ನೆಲ್ಲ ಮಾಡಿದ ಮಣ್ಣನ್ನು ಹದ ಮಾಡುದ್ರಿಂದ ನಮ್ ಗದ್ದೆಯಲ್ಲಿ ಕಳೆ ಕಡಿಮೆ ಬರ್ತದೆ. ನಾವು ಖಾಲಿ ಜಸ್ಟ್ ಅವರಿಗೆ ಒಂದು 4 ಜನಿಗೆ ಅದು ಬೇರ್ ಗಟ್ಟಿ ಆಗ್ಲಿಕ್ಕಾಗಿ ಗದ್ದೆಯಲ್ಲಿ ಬಿಟ್ಟು ಬಿಡುದು ಅವ್ರಿಗಷ್ಟೇ, ಅವ್ರು ಹೋಗಿ ಬರ್ತಾ ಇರ್ತಾರೆ. ಹಾಗೆ ಮಧ್ಯ ಮಧ್ಯ ಎಲ್ಲಾರು ಇದ್ರೆ ತೆಗಿತಾರೆ. ಕಳೆ ತೆಗಿಲಿಕ್ಕೆ ಕೈಯಿಂದ ತೆಗೆಯುವಂತದ್ದು ಅಥವಾ ಮಷೀನ್ ಬೇಕಾದ? ಕೈಯಿಂದ ತೆಗೆಯುವುದು. ಈಗ ಸಾಲ್ ನಟ್ಟಿ ಇವರು ಹಗ್ಗ ಹಿಡಿದು ನಟ್ಟಿ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ಆದ್ರೆ ವೀಡರ್ ಅಂತ ಇರ್ತದೆ, ವೀಡರ್ ಓಡಿಸ್ತಾರೆ. ನಮ್ದು ಮ್ಯಾನುವಲ್ ನಟ್ಟಿ ಆಗಿರೋದ್ರೆ ನಮ್ಗೆ ತಪ್ಪಿ ಹೋಗಿರುತ್ತಲ್ಲ, ನಮ್ಗೆ ನಾವು ಜನನೇ ಬಿಡಬೇಕು. ಒಂದು ಬೆಳೆಯಲ್ಲಿ 2 ಸರ್ತಿ ಬಿಟ್ಟರೆ ಸಾಕಾಗ್ತದ? ಕಳೆ ತೆಗಲಿಕ್ಕೆ ಒಂದೇ ಸಾರಿ ಕೊಡೋದು, ಅವ್ರು ವೀಡರ್ ಆದ್ರೆ 2-2 ಸಾರಿ ಓಡಿಸ್ತಾರೆ, ನಾವು ಒಂದೇ ಸಲ ಬಿಡೋದು. ನಾಟಿ ಮಾಡಿ 1 ತಿಂಗಳಲ್ಲ, ಹೇಗೆ 20 ದಿವಸದ ನಂತರ? 20 ದಿವಸ ನಾಟಿ ಮಾಡಿ 20 ದಿವಸದ ನಂತರ ಕಳೆ ತೆಗಲಿಕ್ಕೆ ಬಿಡ್ತೀವಿ. ಈಗ ಈ ಭತ್ತ ಬೆಳೆಯುವಂತ ಒಂದು ಸೀಸನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತದೆ ಮಳೆಯಲ್ಲಿ ವ್ಯತ್ಯಾಸ ಆದ್ರೆ? ಇಲ್ಲ, ಅದೇ ಅದಕ್ಕೆ ಸೀಸನ್ ಹೊಂದ್ಕೊಂಡೆ ನಾವು ಅಡ್ಜಸ್ಟ್ ಆಗುದಿಲ್ಲ. ನೀವು ನಿರೀಕ್ಷಿಸಿದ ಹಾಗೆ ಮಳೆ ಬರುದಿಲ್ಲಪ್ಪ. ಅಲ್ಲ, ಅದಕ್ಕೆ ನಾವು ಅಂದ್ರೆ ಸಸಿ ಮಾಡ್ಲಿಕ್ಕೆ ಮುಂಚೆ ಇದ್ರದ್ದು ಮೊದಲೇ ಬಾವಿ ಇದು ಕೆರೆದೆಲ್ಲ ನೀರ್ ಮಾಡ್ಕೊಂಡು ರೆಡಿ ಮಾಡ್ತೀವಿ. ಮೇಲಲ್ಲ, ಜೂನಲ್ಲಿ ರೆಡಿ ಮಾಡ್ತೇವೆ. ಆಮೇಲೆ ಜುಲೈಯಲ್ಲಿ ನಾವು ನಾಟಿನ ಸ್ಟಾರ್ಟ್ ಮಾಡ್ತೇವೆ. ಅದೇ ಪೀರಿಯಡ್ ಅಲ್ಲಿ ಸಾಧಾರಣ ನಮ್ಗೆ ಹೊಂದ್ಕೊಂಡು ಮಳೆ ಇರ್ತದೆ. ಇಷ್ಟವರೆಗೆ ಇದ್ದಿದೆ, ಇನ್ನು ನೋಡಬೇಕು. ಹಾಗೆ ಅದು ಈ ಸಲ ತುಂಬಾ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಈಗ ಸ್ವಲ್ಪ ಈ ಸಲ ಬೇಸಾಯದೆಲ್ಲ ಪ್ರಾಬ್ಲಮ್ ಆಗಿದೆ. ಆಮೇಲೆ ಈ ಬೆಂಕಿ ರೋಗದ ಸಮಸ್ಯೆ ಆಗ್ಬೋದು ಅಥವಾ ಕಾಂಡ ಕುರಿಯುವಂತಹ ಒಂದು ಹುಳದ ಸಮಸ್ಯೆ ಆಗ್ಬೋದು, ಇಂತ ಸಮಸ್ಯೆ ಎಲ್ಲ ಬರೋದಿಲ್ವಾ? ಅಲ್ಲ, ಬರ್ತದೆ. ಅವಾಗ ಬಂದಾಗೆಲ್ಲ ಸ್ವಲ್ಪ ಕೃಷಿ ಇಲಾಖೆಯಿಂದ ಮಾಹಿತಿ ತಕೊಂಡು ಅವ್ರು ಏನ್ ಹೇಳ್ತಾರೆ ಅದನ್ನ ಸ್ಪ್ರೇ ಮಾಡ್ತೇವೆ. ಮತ್ತೆ ಹೆಚ್ಚಾಗಿ ಬರೋದು ಕಡಿಮೆ ಇದೆ ಇಲ್ಲಿ. ಮಳೆಯಲ್ಲಿ ವೈಪರೀತ್ಯ ಆದ್ರೆ ಇಂಥದ್ದು ಸಮಸ್ಯೆ ಕೂಡ ಬರ್ತದೆ. ಮಳೆಯಿಂದ ಬರ್ತದೆ ಅಂತ ಗೊತ್ತಿಲ್ಲ, ಅದು ಮಣ್ಣಿನ ಪ್ರಾಬ್ಲಮ್ ಇಂದ ಬರಬಹುದು. ಬೆಂಕಿ ರೋಗ ಹೌದು, ನೈಟ್ರೋಜನ್ ಜಾಸ್ತಿ ಆದ್ರೂ ಬರ್ತದೆ ಅಂತ ಹೇಳ್ತಾರೆ, ಇದೇ ಪ್ರಾಬ್ಲಮ್ ಇಂದ ಬರಬಹುದು. ಮಳೆಯಿಂದ ಅದೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ. ಸಾಮಾನ್ಯ ಹೇಗಿರ್ತದೆ ಈಗ ಬೆಂಕಿ ರೋಗ ಅಂದ್ರೆ? ಮತ್ತೆ ಸಾಮಾನ್ಯವಾಗಿ ಎಲೆ ಸುಟ್ಟ ಹಾಗೆ ಇರ್ತದೆ ಅಂತ ಹೇಳ್ತಾರೆ. ಅದೇ ಬೆಂಕಿ ರೋಗ ಅಂದ್ರೆ ಈ ಅದು ಬುಡದಿಂದ ಬರುವಂತದ್ದು, ಅರಿಶಿನ ಆಗ್ತದೆ, ಆಮೇಲೆ ಓಲಿ ಬಿಳಿಯಾಗಿ ಸುಟ್ಟೋಗದ ತರ ಆಗ್ತದೆ. ಆಮೇಲೆ ಈಗ ಬಂಬೂಚಿ ಅಂತ ಸಮಸ್ಯೆ ಎಲ್ಲ ಬರ್ತದೆ, ಅದು ಸಹ ಹಾಗೆ, ಅದು ಇದ್ರದ್ದು ಹರಿತನ್ನ ತಿಂತದೆ ಇದು. ಆಮೇಲೆ ಅದು ಅದು ಕೂಡ ಅದರದ್ದು ಓಲಿ ಬಿಳಿ ಆಗ್ತದೆ, ಕಟ್ ಕಟ್ ಕಟ್ ಕಟ್ ಆಗಿ ಬೀಳ್ತದೆ. ಊದು ಭತ್ತ ಸಮಸ್ಯೆ ಬರ್ತದೆ? ಯಾವುದು ಊದು ಭತ್ತ ಅಂತ ಕದಿರು ಕಪ್ಪಾಗುವುದು, ಅದೆಲ್ಲ ರೇರ್ ಸ್ವಲ್ಪ. ಆಮೇಲೆ ಈಗ ಬೆಂಕಿ ರೋಗ ಎಲ್ಲ ಬಂದ್ರೆ ಏನ್ ಮಾಡಿ ಅದಕ್ಕೆ ಏನಾದ್ರು ಸಿಂಪರಣೆ ಮಾಡ್ತೀರಾ? ಅದೇ ಅಗತ್ಯ ಇದ್ರೆ ಮಾತ್ರ ಸ್ವಲ್ಪ ವೇಟ್ ಮಾಡ್ತೇವೆ, ಅದು ಹಾಗೆ ಮುಂದೋಗುತ್ತಂತ ನೋಡಿದ್ರೆ ಇವರತ್ತು ನಮ್ಮ ಕೃಷಿ ಇವರತ್ತ ಇಲಾಖೆಯಿಂದ ಏನಾದರೂ ಸಜೆಷನ್ ತಕೊಂಡು ಮಾಡ್ತೇವೆ. ಆಮೇಲೆ ಒಂದನೇ ಬೆಳೆ ಕಟಾವು ಸಾಮಾನ್ಯ ಯಾವ ತಿಂಗಳಲ್ಲಿ ಬರ್ತದೆ? ಅಕ್ಟೋಬರ್ ಇಂದ ನವೆಂಬರ್ ಪೀರಿಯಡ್ ಫಸ್ಟ್ ಬೆಳೆ. ಮತ್ತೆ ಎರಡನೇ ಬೆಳೆ ಮಾಡ್ತೀರಾ? ಎರಡನೇ ಬೆಳೆ ಉದ್ದ ಹಾಕ್ತೀವಿ, ಆದ್ರೆ ಈ ಸಲ ಉದ್ದ ಹಾಕ್ಲಿಕ್ಕೆ ಆಗ್ಲಿಲ್ಲ, ಮಳೆ ಜಾಸ್ತಿ ಇತ್ತು. ಇವಾಗ ಮೊನ್ನೆವರೆಗೂ ಮಳೆ ಇತ್ತಲ್ಲ, ಕೊಯ್ಲಾಗ್ಲಿಲ್ಲ. ಕೊಯ್ಲಾಗಿದೆ, ಕೊಯ್ಲಂದ್ರೆ ಮೆಷಿನ್ ಅಲ್ಲಿ ಮಾಡೋದ್ರಿಂದ ಆಗ್ತದೆ. ಭತ್ತವನ್ನು ತರ್ತೇವೆ, ಹುಲ್ಲು ತರ್ಲಿಕ್ಕೆ ಸಿಗ್ಲಿಲ್ಲ, ಹುಲ್ಲೆಲ್ಲ ಗದ್ದೆಯಲ್ಲಿ ಹಾಗೆ ಹಾಳಾಗಿ ಹೋಗ್ತದೆ. ಆಮೇಲೆ ಉದ್ದ ಹಾಕ್ಲಿಕ್ಕೂ ಆಗುದಿಲ್ಲ, ನೀರ್ ಜಾಸ್ತಿ ಇರೋದ್ರಿಂದ ಅದು ಬೇಳೆ ಆಗ್ತದೆ, ಉದ್ದು ಹುಟ್ಟುದಿಲ್ಲ, ಹಾಕ್ಲಿಲ್ಲ ಈ ಸಲ. ಸರಾಸರಿ ಹೇಗೆ ಇಳುವರಿ ಬರ್ತಾ ಇದೆ? ಯಾವ್ದ್ರದ್ದು? ಭತ್ತದ್ದು? ಭತ್ತದ್ದು ಹೇಳಲಿಕ್ಕಾಗುದಿಲ್ಲ, ಕೆಲಸರಿ ಸಾಧಾರಣ ಒಂದು ಕೊಯ್ಲು ಅಂದ್ರೆ 10 ಸೆಂಟ್ಸ್ ಜಾಗಕ್ಕೆ, 10 ಸೆಂಟ್ಸ್ ಜಾಗಕ್ಕೆ ಒಂದು 4-5 ಮುಡಿ ಅಂತ ಹೇಳಿದ್ರೆ 1.5-2 ಕ್ವಿಂಟಲ್ ಅಂದಾಜು. 100 ಕ್ಕೆ 10. ನಮ್ಮ ಹತ್ರ ಟೋಟಲ್ ಸಾಧಾರಣ ಒಂದು 20 ಟನ್ ವರೆಗೆ ನಾವು ಬೆಳಿತೀವಿ. ಆಮೇಲೆ ಈಗ ಇದನ್ನ ಅಕ್ಕಿಯಾಗಿ ಗಾಣಕ್ಕೆ ಕೊಡುವಂತದ್ದು ಅಂದ್ರೆ ಮಿಲ್ಲಿಗೆ ಕೊಡುವಂತಹದ್ದು, ಇದರ ಬಗ್ಗೆ ಹೇಳಿ. ಮಿಲ್ಲಿಗೆ ಅಂದ್ರೆ ನಾವು ಯಾವಾಗ್ಲೂ ಮಾರ್ಚಿ ಫೆಬ್ರವರಿ ಮಾರ್ಚ್ ಪೀರಿಯಡ್ ಅಲ್ಲಿ ಭತ್ತವನ್ನ ನಾವು ಹಾಕುದು. ಮುಂಚೆ ಅಂದ್ರೆ ನಾವು ತಿರಿ ಅಂತ ತೆನೆ ಗೊತ್ತುಂಟಲ್ಲ, ತಿರಿ ಕಟ್ತಾ ಇತ್ತು. ಆಮೇಲೆ ಅದೀಗ ಅದಕ್ಕೆ ಸರಿಯಾಗಿ ಹುಲ್ಲು ಸಿಗ್ತಾ ಇಲ್ಲ, ಹಗ್ಗ ಎಲ್ಲ ಇದೆ ನಮ್ಮ ಹತ್ರ, ಆದ್ರೂ ಹುಲ್ಲುಗಿಲ್ಲ. ಲೇಬರ್ ಕೂಡ ಜಾಸ್ತಿ ಆಗ್ತದೆ ಅದಕ್ಕೆ ಮಾಡಿಸ್ಲಿಕ್ಕೆ, ಸಾಧಾರಣ ಒಂದು 22-23 ಲೇಬರ್ ತಾಗ್ತದೆ, ಕಾಸ್ಟ್ಲಿ ಆಗ್ತದೆ. ಅದರಿಂದ ಈಗ ಮಾಡ್ತಾ ಇಲ್ಲ. ಅದು ಮಾಡಿದ್ರು ಕೂಡ ನಾವು ಡಿಸೆಂಬರ್ ಅಲ್ಲಿ ಮಾಡಿ ಅದನ್ನ ಮಾರ್ಚ್ ಒಳಗೆ ತೆಗಿತೇವೆ. 3 ತಿಂಗಳಿಗೆ ಒಂದು ಸಾಧಾರಣ ಒಂದು 20,000 ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಏನು ಯೂಸ್ ಇಲ್ಲ ಅದ್ರಲ್ಲಿ. ಹಾಗೆ ಅದಕ್ಕೆ ಒಂದು ಬೇರೆ ಸಪರೇಟ್ ಆಗಿ ಒಂದು ಕೋಣೆ ಮಾಡಿ ಅದರಲ್ಲಿ ಇಟ್ಟು ನೆಕ್ಸ್ಟ್ ಹಾಕ್ತೇವೆ ನಾವು. ಅಂದ್ರೆ ಭತ್ತ ಸಂಗ್ರಹಿಸಲಿ ಸಪರೇಟ್ ಕೋಣೆ ಇದೆ, ಅದರಲ್ಲಿ ಹಾಗೆ ಸುರಿಯುವಂತದ್ದು ಹೇಗೆ? ಹಾಗೆ ಒಣಗಿಸಿ ಒಂದು ಪುನಃ ವಾಪಸ್ ಅದನ್ನ ನಾವು ಬಿಸಿಲು ಮಾಡಿ ಇಡ್ತೇವೆ, ಹಾಳಾಗದಿದ್ದಾಗೆ ಕೋಣೆ ಹಾಕಿ ಇಡ್ತೇವೆ. ಆಮೇಲೆ ಎರಡನೇ ಬೆಳೆ ಉದ್ದು ಮಾಡುದು ಅಂತ ಹೇಳಿದ್ರಿ ನೀವು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಉದ್ದು ಅಂದ್ರೆ ಈಗ ಕಟಾವ್ ಮಾಡ್ತೀವಲ್ಲ, ಕಟಾವ್ ಮಾಡಿದಾಗ ಜಾಸ್ತಿ ನೀರಿದ್ರೆ ಆಗುದಿಲ್ಲ. ನೀರ್ ಇಲ್ಲದೆ ಇದ್ರೆ ಸಾಧಾರಣ ಮಣ್ಣು ಪಸೆ ಇರುತ್ತಲ್ಲ, ಆ ಪೀರಿಯಡ್ ಅಲ್ಲಿ ನಾವು ಕಟಾವ್ ಮಾಡ್ಬೇಕಿದ್ರೆ ಮೊದಲೇ ಉದ್ದನ್ನ ನಾವು ಚೆಲ್ತೇವೆ, ಅದೇ ಬೆಳೀತದೆ ಸಾಧಾರಣ, ಅದರಷ್ಟಕ್ಕೆ ಬೆಳೀತದೆ. ಆಮೇಲೆ ಅದಕ್ಕೆ ಮೆಟ್ಟು ಉದ್ದು ಅಂತ ಹೇಳ್ತಾರೆ, ಮೆಟ್ಟು ಅದನ್ನ ಆಮೇಲೆ ಬೂದಿ ಗೀದಿ ಅದಕ್ಕೆ ಹಾಕುದು, ಬೇರೆ ಫರ್ಟಿಲೈಸರ್ ಅಂತ ಹಾಕುದಿಲ್ಲ, ಬೂದಿ ತೇವಾಂಶ ಇರ್ತದೆ, ತೇವಾಂಶ ಇರುತ್ತಲ್ಲ ಅದರಿಂದ ಬೆಳೀತದೆ. ಅದೊಂದು ಜನವರಿ ಪೀರಿಯಡ್ ಅಲ್ಲಿ ಮುಗ್ದು ಹೋಗ್ತದೆ, ಅದು ಆಗ್ತಿತ್ತು. ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಎಂತ ಮಾಡ್ಲಿಕ್ಕೆ ನೀರು ವ್ಯವಸ್ಥೆ ಇಲ್ಲಲ್ಲ, ನಮ್ಮ ಹತ್ರ ಚಾನಲ್ ಗಿನಲ್ ನೀರು ಯಾವ್ದು ಬರ್ಲಿಲ್ಲ. ಮತ್ತೆ ಈಗ ಏನ್ ಮಾಡಿದ್ರು ಕೃಷಿಯಲ್ಲಿ ಲೇಬರ್ಗೆ ಸಾಕಾಗುದಿಲ್ಲ, ಅದ್ರದ್ದು ಉತ್ಪತ್ತಿ ಉಂಟಲ್ಲ. ನಾವು ಮನೆಯಲ್ಲಿ ಸ್ವಂತ ಮಾಡೋರಿದ್ರೆ ಮಾತ್ರ ಆಗ್ತದೆ, ಬಿಟ್ರೆ ನಮ್ಗೆ ಕೆಲಸ ಇಲ್ಲ ಅಂತ ನಾವು ಅದನ್ನು ಮಾಡಬೇಕು, ಬಿಟ್ರೆ ಮತ್ತೆ ಅದು ಲೇಬರ್ ವರ್ಕೌಟ್ ಆಗುದಿಲ್ಲ. ಈಗ ಈ ನವಿಲ್ನಂತದ್ದು ಅಥವಾ ಹಂದಿಗಳ ಕಾಟ ಎಲ್ಲ ಇದು ಉಂಟಾಗ್ತದೆ, ಇದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ರಕ್ಷಣೆ ಏನ್ ಮಾಡ್ತೀವಿ? ರಕ್ಷಣೆ ಏನು ಇಲ್ಲ, ಸುಮ್ಮನೆ ಆ ಪೀರಿಯಡ್ ಅಲ್ಲಿ ಅಗತ್ಯದ ಪೀರಿಯಡ್ ಅಲ್ಲಿ ನಾವೇ ಹೋಗಿ ಕಾಯ್ಬೇಕು ಅಷ್ಟೇ, ಇಡೀ ದಿವಸ ಕಾಯ್ಬೇಕಾಗ್ತದೆ. ಹೌದು, ಈಗ ನಾವೀಗ ಇವನ್ ಇದು ಕೂಡ ಬೀಜ ಹಾಕ್ತೇವಲ್ಲ, ಸಸಿ ಮಾಡ್ಲಿಕ್ಕೆ ಬೀಜ, ಆ ಪೀರಿಯಡ್ ಅಲ್ಲಿ ಕೂಡ ಒಂದ್ ವಾರ ನಾವು ಕಾಯ್ಲೇಬೇಕು. ಏನಾದ್ರೂ ಬೇಲಿ ಕಟ್ತೀರಾ? ಬೇಲಿಗಿಲಿ ಏನಿಲ್ಲ, ಅದಕ್ಕೆ ಒಂದು ಎಂತ ಈ ಬೆದರು ಬೊಂಬೆ ಟೈಪ್ ಮಾಡಿ ಇಡ್ತೇವೆ ಅಷ್ಟೇ, ಬಿಟ್ರೆ ಬೇರೆ ಏನಾದ್ರು ಉಪಯೋಗ ಆಗ್ತದೆ ಇದರಿಂದ? ಸುಮ್ಮನೆ ಅದರಲ್ಲಿ ಒಂದು ದಬ್ಬಿ ಗಿಬ್ಬಿ ಕಟ್ಟಿ ಇಡ್ತಾರೆ, ಅದಕ್ಕೊಂದು ಹಗ್ಗ ಕಟ್ಟಿ ಇಡ್ತಾರೆ, ಅದು ಹೋಗ್ತದೆ ಅಷ್ಟೇ. ಶಬ್ದ ಮಾಡಿ. ಈಗ ನವಿಲು ಅಲ್ಲದೆ ಬೇರೆ ಏನು ಪ್ರಾಣಿಗಳು ಬರ್ತವೆ ಇಲ್ಲಿ? ಸಾಧಾರಣ ನವಿಲು, ಪಾರಿವಾಳ ಇಂಥದೆಲ್ಲ ಇರ್ತವೆ. ಮಂಗ, ಕಾಡು ಹಂದಿ ಅಂತದೆಲ್ಲ ಇಲ್ವಾ? ಕಾಡು ಹಂದಿ ಈ ಕಡೆಯಲ್ಲಿ ಇಲ್ಲ, ನಮ್ಮ ಸೈಡ್ ಅಲ್ಲಿ ಇಲ್ಲ. ಇನ್ನು ಆ ಕಡೆ ಮುಂದೆ ಹೋದ್ರೆ ಕಾಡಿನ ಸೈಡ್ ಅಲ್ಲಿ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅವರಿಗೆಲ್ಲ. ಆಮೇಲೆ ಈಗ ಭತ್ತವನ್ನ ಅಕ್ಕಿಯಾಗಿ ಮಾಡುವ ಸಂದರ್ಭದಲ್ಲಿ ಈ ನುಚ್ಚು ಜಾಸ್ತಿ ಬರ್ತದೆ ಅಂತ ಹೇಳ್ತಾರಲ್ಲ, ಅದು ಯಾವ ಕಾರಣಕ್ಕೆ? ನುಚ್ಚು ಹುಡಿಯಾಗುದವರು ಬೇಯಿಸಿದ ಸಿಸ್ಟಮ್ ಅಲ್ಲಿ ಬರಬಹುದು. ಭತ್ತವನ್ನ ಬೇಯಿಸ್ತಾರಲ್ಲ, ಮುಂಚೆ ಎಲ್ಲ ಬೇಯಿಸಿ ಒಣಗಿಸಿ ಮಾಡ್ತಿದ್ರು, ಇವಾಗ ಆ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ ನನ್ನಂದ. ಈಗ ಡ್ರೈಯರ್ ಹೋಗ್ತದೆ, ಒಮ್ಮೆ ಭತ್ತ ಹಾಕಿದ್ರೆ ಕೊಪ್ಪರ್ಗೆ ಹೇಳ್ತೇವಲ್ಲ, ಕೊಪ್ಪರ್ಗೆ ಹಾಕಿದ್ರೆ ಅದು ನೆಕ್ಸ್ಟ್ ಅಕ್ಕಿಯಾಗೇ ಬರೋದು. ಈಗ ಆತರ ಡ್ರೈಯರ್ ಸಿಸ್ಟಮ್. ಈಗ ಮುಂಚೆ ಆದ್ರೆ ನಾವು ಬೇಯಿಸಿ ಕಣದಲ್ಲಿ ಒಣಸಿ ಒಂದು 2 ಬಿಸಿಲು ಮಾಡ್ತಾರೆ ಕೆಲವರು, ಆಮೇಲೆ 3 ಬಿಸಿಲು ಮಾಡುವವರು ಇದ್ದಾರೆ. ಅದನ್ನ ಮಾಡಿ ಆದ್ರೆ ಅಕ್ಕಿ ಮಾಡ್ತಾರೆ, ಅದನ್ನ ಅದು ತುಂಬಾ ಟೈಮ್ ಇಡ್ಲಿಕ್ಕೆ ಆಗ್ತಿತ್ತು. ಈಗ ಡ್ರೈಯರ್ನಲ್ಲಿ ಒಂದು 2 ತಿಂಗಳಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಇವರೇ ಹೇಳ್ತಾರೆ, ಮಿಲ್ಲಿನವರೇ ಹೇಳ್ತಾರೆ. ನಾವು ಅದನ್ನ ಮಾಡ್ಲಿಲ್ಲ ಇಷ್ಟವರೆಗೆ. ನಾವು ಮ್ಯಾನ್ಯುವಲ್ ಮಿಲ್, ಇಲ್ಲಿ ನಮ್ದು ಓಲ್ಡ್ ಸಿಸ್ಟಮ್ ಮಿಲ್ ಎಲ್ಲ ಇದ್ದಾರಲ್ಲ, ಅವ್ರ ಹತ್ರನೇ ಕೊಟ್ಟು ನಾವು ಇದು ಮಾಡ್ತೇವೆ. ನಮ್ಗೆ ಬೇಕಾಗುವಷ್ಟು ಅಕ್ಕಿಯನ್ನು ನಾವು ಮಾಡ್ಕೊಳ್ತೇವೆ, ಆಮೇಲೆ ಮಿಕ್ಕಿದ ಭತ್ತವನ್ನೇ ಸೇಲ್ ಮಾಡುದು ಅವರಿಗೆ. ಹೇಗೆ ಸಿಗ್ತದೆ ಅಂದ್ರೆ ಈಗ ಇಲ್ಲಿ ಎಲ್ಲ ಬೆಂಬಲ ಬೆಲೆ ಅಂತ ಎಲ್ಲ ಸಿಗ್ತಾ ಇದೆ? ಬೆಂಬಲ ಬೆಲೆ ಪೇಪರ್ ನಲ್ಲಿ ಹೇಳಲಿಕ್ಕೆ ಮಾತ್ರ ಬಿಟ್ರೆ ನಮ್ಗೆ ಯಾರು ಕೊಡೋರಿಲ್ಲ. ಆಮೇಲೆ ಸಾಮಾನ್ಯ ಒಂದು ಖರ್ಚು ಎಷ್ಟು ಬರ್ತದೆ ಅಂತ, ಈಗ 1 ಎಕರೆಗೋ 1 ಹೆಕ್ಟೇರ್ಗೋ ಇಷ್ಟು ಖರ್ಚು ಬರ್ತದೆ? ನಂಗೆ ಐಡಿಯಾ ಇಲ್ಲ ಸರ್, ಖರ್ಚು ಲೆಕ್ಕಾಚಾರ ಇಟ್ಕೊಳ್ಳಿ. ನಾವಂದ್ರೆ ಜಾಸ್ತಿ ಜನ ಹಾಕಿ ಮಾಡಿಸೋದ್ರಿಂದ ಟೋಟಲ್ ನನ್ಗೆ ಅದ್ರದ್ದು ಐಡಿಯಾ ಸಿಗುದಿಲ್ಲ. ನಾವು ನಾಟಿ ಪೀರಿಯಡ್ ಅಲ್ಲಿ ನಾನು 40-45 ಹೆಂಗಸರು ಇರ್ತಾರೆ, ಆಮೇಲೆ ಗಂಡಸರೆಲ್ಲ ಇರ್ತಾರೆ. ನಾನೊಂದು ಟೋಟಲ್ 4-5-6 ದಿವಸದಲ್ಲಿ ನಾನು ಮಾಡಿ ಮುಗಿಸ್ತೇನೆ. ಹಾಗಾಗ್ಲಿಕ್ಕೆ ಹೋಗಿ ನಮ್ಗೆ ಅದು ಐಡಿಯಾ ಬರೋದಿಲ್ಲ. ಸ್ವಲ್ಪ ಇತ್ತು ಯಾರು ಮಾಡಿದವರಿಗೆ ಕರೆಕ್ಟ್ ಕ್ಲಿಯರ್ ಗೊತ್ತಾಗ್ತದೆ, ನಮ್ದೆಲ್ಲ ಮೆಷಿನ್ ವರ್ಕೇ ಜಾಸ್ತಿ ಇರೋದ್ರಿಂದ ಗೊತ್ತಾಗುದಿಲ್ಲ. ಕೃಷಿ ಇಲಾಖೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬ್ರಹ್ಮಾವರ ನಿಮಗೆ ಹೆಚ್ಚು ದೂರ ಏನಿಲ್ಲ, ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯವನ್ನು ಪಡ್ಕೊಳ್ತಾ ಇದ್ರ? ಅಗತ್ಯ ಇದೆ, ನಾನು ಅವರ ಹತ್ರ ಹೋಗ್ತಾ ಇಲ್ಲ, ನಮ್ಮ ಕೃಷಿ ಇಲಾಖೆಯಲ್ಲಿ ಇವರು ಡೆವಲಪ್ಮೆಂಟ್ ಆಫೀಸರ್ ಎಲ್ಲ ಇದ್ರಲ್ಲ, ಈಗ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅಂತ ಇಲ್ಲಿದ್ದಾರೆ, ಇನ್ನು ಕೋಟದಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಕೇಳ್ತೇನೆ. ಕೃಷಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಕೂಡ ಇಲಾಖೆಯನ್ನ ಸಂಪರ್ಕ ಮಾಡ್ತೇನೆ. ಈಗ ಮಾಡ್ತಾ ಇರುವಂತಹ ಒಂದು ಅಭ್ಯಾಸಕ್ಕೂ ಮುಂದೆ ಅದರಲ್ಲಿ ಒಂದು ಸುಧಾರಣೆ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಯೋಚನೆ ಇದೆಯಾ? ಸುಧಾರಣೆ ಮಾಡೋ ಯೋಚನೆ ಇದೆ, ಆದ್ರೆ ಅದ್ರ ವ್ಯವಸ್ಥೆ ಎಲ್ಲ ಆಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ಅಂತ ಸುಮ್ಮನೆ ಇರ್ತೇವೆ ಅಷ್ಟೇ, ಇದ್ದದನ್ನೇ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ಏನು ಸುಧಾರಣೆ ಮಾಡ್ಲಿಕ್ಕೆ ಅವಕಾಶ? ಮುಂಚೆ ಹೋರಿಯಲ್ಲಿ ಹುಡ್ತಾ ಇತ್ತು, ಆಮೇಲೆ ಟಿಲ್ಲರ್ ಅಲ್ಲಿ ಹುಡ್ತಾ ಇತ್ತು, ಆಮೇಲೆ ಟ್ರಾಕ್ಟರ್ ಅಲ್ಲಿ ಹುಡ್ತಾ ಇತ್ತು, ಇನ್ನು ಕೆಲವು ಕಡೆಯಲ್ಲಿ ಮೆಷಿನ್ ನಟ್ಟಿಲೆ ಕಟ್ಟಿಂಗ್ ಹಾಗೂ ಮೆಷಿನ್ ಬಂದಿದೆ. ಇದಕ್ಕಿಂತ ಜಾಸ್ತಿ ಈ ಅಗ್ರಿಕಲ್ಚರ್ ಇದರಲ್ಲಿ ಎಂತ ಮಾಡ್ಲಿಕ್ಕೆ ಅಂತ ನನ್ಗೆ ಅಂತ ಐಡಿಯಾ ಗೊತ್ತೂ ಇಲ್ಲ. ಈಗ ಮೆಷಿನ್ ಅಲ್ಲಿ ಕಟ್ಟಿಂಗ್ ಅಂತ ಹೇಳಿದ್ರಲ್ಲ, ಇದಕ್ಕೆ ತಮಿಳ್ನಾಡಿಂದ ಬರಬೇಕಾ ಗಾಡಿಗಳು ಅಥವಾ ಇಲ್ಲೇ ಬರ್ತದ? ತಮಿಳ್ನಾಡು ಬೇರೆ ಬಾಡಿಗೆ ಅದ್ರ ಬಾಡಿಗೆ ಸಿಸ್ಟಮ್ ಅಲ್ಲೇ ಮಾಡುದು. ಅಲ್ಲ, ಇಲ್ಲಿ ಕೃಷಿ ಇಲಾಖೆಯಲ್ಲಿ ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೆಲ್ಲ ಉಂಟಲ್ಲ, ಇವರದ್ದು ಉಂಟು, ಆದ್ರೆ ಅದು ಹೆಚ್ಚು ಮೆಷಿನ್ ಇರುವುದಿಲ್ವಲ್ಲ, ಎಲ್ಲರದ್ದು ಒಂದೇ ಪೀರಿಯಡ್ ಇಲ್ಲ, ಎಲ್ಲರಿಗೂ ಒಂದೇ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲಿ ಮಿಷನ್ ಖಾಲಿ ಇದೆಯೋ ಅದನ್ನ ಹೋಗಿ ತರ್ತೇವೆ ನಾವು ಆತರ. ಮತ್ತೆ ಎಲ್ಲರದ್ದು ಬಾಡಿಗೆ ಸಿಸ್ಟಮ್ ಒಂದೇ ಇರ್ತದೆ. ಈ ವರ್ಷ ಎಷ್ಟಿದೆ? ಈ ವರ್ಷ 2,300 ಹೀಗೆಲ್ಲ ತಗೊಳ್ತಾರೆ, ಎರಡೂವರೆವರೆಗೆ ತಗೊಂಡಿದ್ದಾರೆ ಅಂತ ಅನಿವಾರ್ಯವಾಗಿ ಇದನ್ನ ಮಾಡ್ತಾ ಇದ್ರಿ, ಮಾಡ್ಲೇಬೇಕು. ಒಳ್ಳೇದು ಮಂಜಪ್ಪ ಪೂಜಾರಿಯವರೇ, ಭತ್ತದ ಕೃಷಿಯನ್ನ ಬಹಳ ವರ್ಷಗಳಿಂದ ನೀವು ಮಾಡ್ಕೊಂಡು ಬಂದಿದ್ದೀರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಬಾಸ್. ಭತ್ತದ ಕೃಷಿಯ ಕುರಿತು ಮಂಜಪ್ಪ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ, ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ, ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ, ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ, ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ವಿಶ್ವೇಶ್ವರ ಭಟ್. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ. ಓಡಿದವು ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವರಾಮ ಚಂದ್ರ ಜಗವೆಲ್ಲ ತಾನಾದ ದೇವರಾಮ ಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಸುರ ದುರುಳರೆಲ್ಲರೂ ಕೂಡಿ ಲವ ಮಾತ್ರದಿ ಅಸುರ ದುರುಳರೆಲ್ಲರೂ ಕೂಡಿ ಅವರವರೊಡೆದಾಡಿ ಹತರಾಗಿ ಹೋದರು ಅವರವರೊಡೆದಾಡಿ ಹತರಾಗಿ ಹೋದರು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಅರುಷದಿಂದ ಕುಣಿ ಕುಣಿದಾಡಿದರು ಅರುಷದಿಂದ ಕ್ಷಣದಲ್ಲಿ ಪುರಂದರ ವಿಠಲರ ಈಗ ಅಮೃತ ಹಲಗೇರಿ ಹಾಡಿರುವ ಗೀತೆಯೇ